ಅಳಿಸುವ ಗುಣನಂದು ನನ್ನನ್ನು ನಗಿಸಿದರೆ ಅಳಿಸುವ ಗುಣನಂದು ಎಚ್ಚರಿರಬೇಕು ರೈತ ನೀನೇ ನೀನು ಎಚ್ಚರಿರಬೇಕು ರೈತ ನೀನೇ ನೀನು ಮಲ್ಲಿಗೆ ಕಸ ನಾನು ಹಿಂದೆ ಕಥೆ ನಂದು ಕೇಳು ರೈತ ಲಕ್ಷ ಕೊಟ್ಟು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು ಮಲ್ಲಿಗೆ ಕಸ ನಾನು ಹಿಂದೆ ಕಥೆ ನಂದು ಕೇಳು ರೈತ ಲಕ್ಷ ಕೊಟ್ಟು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು ಈ ಪರಿಯ ಸೊಬಗಾವ ದೇವಿಯೊಳು